ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು. ತಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬಂದಿ, ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು. ತಮ್ಮದಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ, ನಿಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ದೊಡ್ಡದು. ಹೇಮಹುನ್ನು ಹಣಗಳಿಗೆ ನಾರಾಯಣ ಗು ತಮ್ಮ ನಿಮ್ಮ ஆகதொடைய புரந்தர விகலையோ நம்ம நிம்ம பாகதொடைய புரந்தர விகலையோ நிம்ம பாக நிம்ம பாக்ய லக்ஷ்மி தேவி நிம்ம பாக்ய லக்ஷ்மி தேவி நம்ம பாக்ய நாராயணனு நிம்ம பாக்ய லக்ஷ்மி தேவி நம்ம பாக்ய நாராயணனு நிம்ம பாக்ய லக்ஷ்மி தேவி Oh,